ಸಾರ್ವಜನಿಕರೇ ಗಮನಿಸಿ, ನಿಮಗೆ ಹೊಟ್ಟೆ ನೋವಿದೆಯೇ? ಗಾಢ ಬಣ್ಣದ ಮೂತ್ರ, ಕೀಲುಗಳಲ್ಲಿ ನೋವು, ತೀವ್ರ ಆಯಾಸ, ವಾಕರಿಕೆ, ಕಾಮಾಲೆ ಲಕ್ಷಣಗಳಿದ್ದಲ್ಲಿ ವೈರಲ್ ಹೆಪಟೈಟಿಸ್ಗೆ ಪರೀಕ್ಷೆ ಮಾಡಿಸಿ. ಇಲ್ಲದಿದ್ದರೆ ಲಿವರ್ಗೆ ಹಾನಿಯಾಗಿ ದೀರ್ಘಕಾಲದ ಕಾಯಿಲೆಗೆ ತುತ್ತಾಗುತ್ತೀರಿ. ಕಲುಷಿತ ನೀರು, ಅಸುರಕ್ಷಿತ ಆಹಾರ, ಅಸುರಕ್ಷಿತ ಲೈಂಗಿಕತೆ, ಸೋಂಕಿತ ವ್ಯಕ್ತಿಯ ರಕ್ತ ಸಂಪರ್ಕದಿಂದ ಹೆಪಟೈಟಿಸ್ ರೋಗ ಬರುವ ಸಾಧ್ಯತೆ ಇದೆ. ಹೆಪಟೈಟಿಸ್ ರೋಗ ಪತ್ತೆ, ಚಿಕಿತ್ಸೆ, ಲಸಿಕೆಗಳು ಆರೋಗ್ಯ ಇಲಾಖೆಯಲ್ಲಿ ಸಂಪೂರ್ಣ ಉಚಿತ. ಹೆಚ್ಚಿನ ಮಾಹಿತಿಗೆ 104ಕ್ಕೆ ಕರೆ ಮಾಡಿ. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಇಲಾಖೆಯ ಪ್ರಕಟಣೆ. ಡಾಕ್ಟ್ರೆ, ನಂಗೆ ಸಕ್ಕರೆ ಕಾಯಿಲೆ ಇದೆ, ಹಾಗಾದ್ರೆ ನಂಗೆ ಸಾಂಕ್ರಾಮಿಕ ರೋಗ ಬಂದು ಬರುತ್ತಾ? ಸಕ್ಕರೆ ಕಾಯಿಲೆ ಇರುವವರಿಗೆ ರೋಗ ನಿರೋಧಕ ಶಕ್ತಿ ಕಡಿಮೆ ಇರುತ್ತೆ, ಹಾಗಾಗಿ ಟಿಬಿ ರೋಗ ತಗುಲುವುದು 3 ಪಟ್ಟು ಜಾಸ್ತಿ ಇರುತ್ತೆ. ಹಾಗಾದ್ರೆ ನಾನೇನ್ ಮಾಡ್ಬೇಕು ಡಾಕ್ಟ್ರೆ? ಟಿಬಿ ರೋಗ ಲಕ್ಷಣಗಳಾದ ಕೆಮ್ಮು, ತೂಕ ಕಡಿಮೆ ಆಗೋದು, ರಾತ್ರಿ ಜ್ವರ, ಕಫದ ಜೊತೆಗೆ ರಕ್ತ, ಇಂತಹ ಯಾವುದೇ ಲಕ್ಷಣ ಇದ್ದಲ್ಲಿ ತಕ್ಷಣ ಟಿಬಿ ರೋಗದ ಪರೀಕ್ಷೆ ಮಾಡಿಸು. ಸಕಾಲಿಕ ದಿನನಿತ್ಯ ಚಿಕಿತ್ಸೆಯಿಂದ ಟಿಬಿ ಸಂಪೂರ್ಣ ಗುಣವಾಗುತ್ತದೆ. ಟಿಬಿ ಮುಕ್ತ ಕರ್ನಾಟಕ ಕಟ್ಟಲು ಬನ್ನಿ, ಕೈಜೋಡಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಮೊದಲ ಸುತ್ತಿನ ಕೋವಿಡ್ ಲಸಿಕೆ ಪಡೆದ ನಂತರ ಎರಡನೇ ಸುತ್ತಿನ ಲಸಿಕೆ ಪಡೆಯಲು ಏಕೆ ನಿರ್ಲಕ್ಷ್ಯ? ಕಡೆಗಣಿಸದಿರಿ ಎರಡನೇ ಸುತ್ತಿನ ಕೋವಿಡ್ ಲಸಿಕೆ. ಇದು ಮನುಕುಲಕ್ಕೆ ವೈದ್ಯ ವಿಜ್ಞಾನದ ಕಾಣಿಕೆ. ಎರಡನೇ ಸುತ್ತಿನ ಲಸಿಕೆ ಪಡೆದಾಗಲೇ ಕೋವಿಡ್ ವಿರುದ್ಧ ಯುದ್ಧದ ಗೆಲುವು. ಕೋವಿಡ್ಗೆ ಇದು ವಜ್ರ ಕವಚ. ಇದರೊಂದಿಗೆ ಗೆಲುವು ಖಚಿತ. ಕೋವಿಡ್ ಸೋಂಕು ಕಡಿಮೆಯಾಗುವುದು ನೀವು ಜಾಗ್ರತೆಯಿಂದ ಇದ್ದಾಗ ಮಾತ್ರ. ಮಾಸ್ಕ್ ಧರಿಸಿ, ಸ್ವಚ್ಛತೆ ಪಾಲಿಸಿ, ಅಂತರ ಕಾಪಾಡಿ. ಹೆಚ್ಚಿನ ಮಾಹಿತಿಗೆ 104ಕ್ಕೆ ಕರೆ ಮಾಡಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಕೃಷಿ ರಂಗದಲ್ಲಿ ಈಗ ಸರಣಿ ಮೇಘ ಸಂದೇಶದ 536ನೇ ಸಂಚಿಕೆ. ಮೇಘ ಸಂದೇಶ. ಸಾಂಪ್ರದಾಯಿಕ ಹಾಗೂ ವೈಜ್ಞಾನಿಕ ಹವಾಮುನ್ಸೂಚನಾ ಜ್ಞಾನಗಳ ಸಂಗಮ. ಉತ್ತರ ಧ್ರುವದಿಂ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿ ಬೀಸುತ್ತಿದೆ. ಆತ್ಮೀಯ ರೈತ ಬಂಧುಗಳಿಗೆಲ್ಲ ನಮಸ್ಕಾರಗಳು. ಮತ್ತು ಇವತ್ತಿನ ಮೇಘ ಸಂದೇಶ ಕಾರ್ಯಕ್ರಮಕ್ಕೆ ತಮಗೆಲ್ಲ ಹಾರ್ದಿಕವಾದಂತಹ ಸ್ವಾಗತ. ವರ್ಷ ಶುರು ಆಗ್ತಾ ಇದೆ. ಈ ಸಂದರ್ಭದೊಳಗೆ ತಾವು ಬೇರೆ ಬೇರೆ ಚಟುವಟಿಕೆಗಳಲ್ಲಿ ತೊಡಗಿಕೊಂಡಿದ್ದೀರಿ. ವಿಶೇಷವಾಗಿ ಕೊಯ್ಲು ಮಾಡುವಂತಹ ಚಟುವಟಿಕೆಗಳು, ಆ ನಂತರ ಧಾನ್ಯಗಳನ್ನು ಬೇರ್ಪಾಡು ಮಾಡುವಂತಹದ್ದು, ಅದರ ಜೊತೆಗೆ ಕಾಳುಗಳನ್ನು ಒಣಗಿಸುವಂತಹ ಕೆಲಸಗಳು, ಮತ್ತು ಮುಂದಿನ ಬೇಸಿಗೆಗೆ ಯಾವ ರೀತಿ ತಯಾರು ಮಾಡಬೇಕು ಅನ್ನುವಂತಹ ವಿಚಾರ ಕೂಡ ತಮ್ಮಲ್ಲಿ ಅದ. ಈ ಸಂದರ್ಭದೊಳಗೆ ನಾವು ಕಳೆದ ವಾರ ವಾತಾವರಣದ ಒಂದು ನಡವಳಿಕೆಯನ್ನ ನೋಡಲಾಗಿ ಯಾವ ರೀತಿ ನಾವು ನಿರೀಕ್ಷೆ ಮಾಡಿದ್ವಿ ಅದೇ ರೀತಿಯಾದಂತಹ ಒಂದು ವಾತಾವರಣ ಇತ್ತು ಅಂತ ಹೇಳಬಹುದು. ಮೊದಲಿನ 4 ದಿವಸಗಳು ಒಣ ವಾತಾವರಣ, ಬಿಸಿಲಿನ ವಾತಾವರಣ ಅನ್ನುವಂತಹ ಒಂದು ಸೂಚನೆಯನ್ನ ತಜ್ಞರು ಕೊಟ್ಟಿದ್ರು. ಆ ನಂತರ ರವಿವಾರ, ಸೋಮವಾರ, ಮಂಗಳವಾರ ಈ 3 ದಿವಸ ಅನೇಕ ಜಿಲ್ಲೆಗಳಲ್ಲಿ ಸ್ವಲ್ಪ ಮಳೆಯಾಗುವಂತಹ ಸಾಧ್ಯತೆಗಳು ಅದಾವ ಅಂತ ಹೇಳಿ ತಜ್ಞರು ತಿಳಿಸಿದ್ರು. ಕೆಲವೊಂದು ಕಡೆ ಮಳೆ ಸ್ವಲ್ಪ ಹೆಚ್ಚಿಗೆ ಇತ್ತು, ವಿಶೇಷವಾಗಿ ಬೀದರ್ ಜಿಲ್ಲೆ ಒಳಗ ಮತ್ತು ಕಲಬುರಗಿ ಜಿಲ್ಲೆಯ ಕೆಲವು ಭಾಗಗಳಲ್ಲಿ, ಜಹೀರಾಬಾದ್ ತಾಲೂಕಿನೊಳಗ ಕೆಲವೊಂದು ಕಡೆ ಒಳ್ಳೆ ಮಳೆ ಆಗುವಂತಹ ನಿರೀಕ್ಷೆಯನ್ನು ಕೂಡ ನಾವು ಇಟ್ಟುಕೊಂಡಿದ್ವಿ. ಈ ನಿರೀಕ್ಷೆಯ ಜೊತೆಗೆ ಗುಡುಗು ಮಿಂಚುಗಳು ಸಹಿತ ಇರಬಹುದಾಗ್ಯದ ಅನ್ನುವಂತಹ ಒಂದು ಸೂಚನೆಯನ್ನು ತಜ್ಞರು ಕೊಟ್ಟಿದ್ರು. ನಮಗೆ ಅನೇಕ ಮಿತ್ರರು ಈ ಸಂದರ್ಭದೊಳಗ ಸಂಪರ್ಕ ಮಾಡಿ ತಮ್ಮ ಅನುಭವಗಳನ್ನ ತಿಳಿಸಿದರು. ಕೊಯ್ಲು ಮಾಡುವಂತಹ ಒಂದು ಸಂದರ್ಭದ ಈಗ ವಿಶೇಷವಾಗಿ ನಾವು ತೊಗರಿ ಕೊಯ್ಲು ಮಾಡ್ತಾ ಇದ್ದೀವಿ, ಈ ಸಂದರ್ಭದೊಳಗೆ ಮಳೆ ಬಂತು ಅಂತಂದ್ರೆ ಬಹಳ ಸಮಸ್ಯೆ ಆಗ್ತದ ಅನ್ನುವಂತಹ ವಿಚಾರ ಕೂಡ ಅವರಲ್ಲಿತ್ತು. ಆದ್ರೆ ಈ ಒಂದು ಸೂಚನೆ ಏನಿತ್ತು, ಈ ಸೂಚನೆಯ ಪ್ರಕಾರ ಅವರು ಕೂಡ ಎಚ್ಚರಿಕೆ ಕ್ರಮಗಳನ್ನ ತಗೊಂಡು ಸುರಕ್ಷತೆಯನ್ನ ಅಳವಡಿಸಿಕೊಂಡಿದ್ದರಿಂದಾಗಿ ಏನು ತೊಂದರೆ ಆಗಲಿಲ್ಲ ಅನ್ನುವಂತಹ ಮಾತು ಅವರಿಂದ ಕೂಡ ಬಂತು. ಇಂಥ ವ್ಯವಸ್ಥೆಗಳನ್ನು ನಾವು ಮಾಡಿಕೊಳ್ಬೇಕಾಗ್ತದೆ, ಯಾಕಂತಂದ್ರೆ ವಾತಾವರಣ ನಮ್ಮ ಕೈಯಾಗ ಇರುವುದಿಲ್ಲ. ಯಾವ ರೀತಿ ಅದು ವರ್ತನೆ ಮಾಡ್ತದ ಅದೇ ರೀತಿಯಾಗಿ ನಾವು ನಮ್ಮ ತಯಾರಿಯನ್ನ ಮಾಡಿಕೊಳ್ಬೇಕಾಗ್ತದೆ. ಒಂದು ದೃಷ್ಟಿಯಿಂದ ನೋಡಿದ್ರೆ ಬಹಳ ಸಂತೋಷ ಆಗ್ತದೆ, ಯಾಕಂತಂದ್ರೆ ಇಷ್ಟು ಜಾಗೃತಿಯನ್ನ ತಾವು ಹೊಂದಿದ್ದೀರಿ, ಮತ್ತು ಬೇರೆಯವರಿಗೂ ಕೂಡ ಈ ಬಗ್ಗೆ ತಿಳಿಸಿ ಅವರು ಕೂಡ ಎಚ್ಚರಿರುವಂತಹ ಒಂದು ಕೆಲಸವನ್ನ ತಾವು ಮಾಡ್ತಾ ಇದ್ದೀರಿ ಅನ್ನುವಂಥದ್ದು. ಅದೇ ರೀತಿಯಾಗಿ ಮುಂದಿನ ದಿನಗಳಲ್ಲಿ ಸಹಿತ ನಾವು ಇದೇ ಕ್ರಮವನ್ನು ಅನುಸರಿಸಿ ಯಾವತ್ತೂ ಜಾಗೃತರಾಗಿ ಇರಬೇಕು ಅನ್ನುವಂಥದ್ದೇ ನಮ್ಮ ಇಚ್ಛೆ. ನಮ್ಮ ಕೇಳುಗ ಮಿತ್ರರಾಗಿರುವಂತಹ, ರೈತ ಮಿತ್ರರಾಗಿರುವಂತಹ ಮಲ್ಲಿಕಾರ್ಜುನ್ ಸುಲೇಪೇಟ್ ಅವರು ತಮ್ಮ ಅನಿಸಿಕೆಗಳನ್ನ ಧ್ವನಿಮುದ್ರಣ ಮಾಡಿ ಕಳಿಸಿದ್ದಾರೆ. ಕಳೆದ ವಾರ ಏನಾಯಿತು ಅನ್ನೋದನ್ನ ಅವರಿಂದ ನಾವು ಕೇಳೋಣ. ಸರ್, ಇವತ್ತ ಜನವರಿ 11ನೇ ತಾರೀಕು 2022 ಸರ್. ಸರ್, ನೀವು ಹೇಳಿದ್ರಿ ಸರ್ ಹೋದ ವಾರ ನಾಲ್ಕು ದಿನ ಬಿಸಿಲಿನ ವಾತಾವರಣ ಮಿಶ್ರ ಪ್ರತಿಕ್ರಿಯೆ ಹೇಳಿದ್ರು ಸರ್, ಮೂರು ದಿನ ಮಳೆ ವಾತಾವರಣ ಅಂತ ಹೇಳಿದ್ರು ಸರ್. ಅದೇ ಸರ್ ಬುಧವಾರ ಗುರುವಾರ ಶುಕ್ರವಾರ ಶನಿವಾರ ಬಹಳಷ್ಟು ಬಿಸಿಲು ಇತ್ತು ಸರ್, ಆದ್ರೆ ಅದರೊಳಗೆ ಶನಿವಾರ ದಿನ ಫುಲ್ ಮೋಡ ಕವಿದ ವಾತಾವರಣ ಸರ್, ಮೂರು ದಿನ ಬಿಸಿಲು ಒಂದಿನ ಶನಿವಾರ ದಿನ ಮೋಡ ಕವಿದ ವಾತಾವರಣ ಸರ್, ರವಿವಾರ ಫುಲ್ ಬಿಸಿಲಿನ ವಾತಾವರಣ ಸರ್, ನಿನ್ನೆ ಸರ್ ಸೋಮವಾರ ಭಾರಿ ಅಂದ್ರೆ ಭಾರಿ ಬಿಸಿಲು ಸರ್, ನಿನ್ನೆ ದಗೆ ಅಂದ್ರೆ ದಗೆತ್ರಿ ಬಿಸಿಲು ಅಂದ್ರೆ ಬಿಸಿಲು ಇತ್ತು ಸರ್, ರಾತ್ರಿ 10 ಗಂಟೆ ಹೆಂಗ ಗದ್ದರಿಸೋದು ಮುಂಚೆ ಅದು ಚಲೋ ಆಗಿದ್ರು ಸರ್ ವಾತಾವರಣ, ನಿನ್ನೆ ಸರ್ ಹೇಳಿದ ಪ್ರಕಾರ ಯಾಕೋ ಮಳಿ ಬರಂಗ್ ಕಾಣಲ್ಲ ಅಂತ ಆ ಪೊಸಿಷನ್ ಬಂದಿತ್ತು ಸರ್, ಬಾರ್ಡರ್ ಇದ್ರೆ ಏನಪ್ಪ ಮೆಸೇಜ್ ಕಳಿಸಿ ಮಳಿನೇ ಇಲ್ಲ ಅಂತ ಕಸಿ ನೋಡಪ್ಪ, ರಾತ್ರಿ ಇನ್ನ ಬರೋ ಲಕ್ಷಣದ ಮಳಿ ಹಗಲತ್ತ ಲೆಕ್ಕ ಎಲ್ಲ ಮಳಿ ಒಟ್ಟ ರಾತ್ರಿ ಬರ್ತದ ಅಂತ ಅಂದಿದ್ರಿ ಸರ್ ನಾನು. ಅದೇ ಪ್ರಕಾರ ಸರ್ 10:10 ಕುಸರಂಪಳಿ ಬಾರ್ಡರ್ ಲೈನ್ ಈಗ ಜೈರಾಬಾದ್ ಮೂಲೆಗೆ ಈಗ ಮಿಂಚೆ ಚಾಲೋ ಐತಿರಿ ಸರ್, ಚೇಡಂ ಕಡೆ ಎಲ್ಲ 10:10 ಮಳಿ ಬಿದ್ದ ಅಂತಾರೆ ಸರ್, ಬೀದರ್ ಜಿಲ್ಲೆ ಬಾಳೂರದಲ್ಲಿ ರವಿವಾರ ಸೋಮವಾರ ಕಂಟಿನ್ಯೂ 2 ದಿನ ಮಳಿ ಬಿದ್ದದ ಸರ್, ಈ ನಂಬಲ್ ಅಂದ್ರೆ ರಾತ್ರಿ 12:28 12:38 10 ಮಿನಿಟ್ ಸರ್, ಅದು ಕವಣಿ ಕಾಲ್ ಇದ್ದಂಗ್ರಿ ಸರ್, ಒಂದೊಂದು ಮಳಿ ಹನಿ ಬಂದ್ರಿ ಸರ್, ಆ ನಮನ 10 ಮಿನಿಟ್ ಬಿದ್ದದ್ರಿ ಸರ್, ಓನ್ಲಿ 10 ಮಿನಿಟ್ರಿ. ಹೆಚ್ಚನೆಸ್ ಮಳಿ ಅಂದ್ರೆ ಊರಲ್ಲಿ ಹೆಚ್ಚಾನಿದೆ ಸರ್, ಊರು ಹೊರಗ ನಮ್ಮ ಹೊದ್ಕಡೆ ಕಡ್ಲಿ ಹೊಲ್ದಾಗೆ ಮಕ್ಕೊಂಡಿದ್ರಿ ಸರ್, ಮೈ ತೋರಿಸ್ಕೊಂಡು ಹೋಗಿನ್ರಿ ರಾತ್ರಿ 1 ಗಂಟೆ ಹಂಗ ಮನೆಗೆ ಹೋಗಿನಿ. ನಂಬಲ್ಲಿ ಭಾಗಕ್ಕಿನ ಕುಸರಪ್ಪಳಿ ಇರೋ ಮಳೆ ಹೆಚ್ಚಿಗಾದ್ರಿ ಸರ್, ಈಗ ಫುಲ್ ಕತ್ತಲು ಹಾಕೊಂಡು ಕೂತದ್ರಿ ಸರ್, ನೀವು ಹೇಳಿದ ಪ್ರಕಾರ 75% ಹೇಳಿದ್ರ ಪ್ರಕಾರ ಅದ್ರ ತಕ್ಕ ಗುಡುಗು ಮಿಂಚು ಮಳಿ ಬಂದದ ಸರ್, ಉತ್ತಮ ಮಳಿ ಬಿದ್ದದ ಸರ್, 10 ಮಿನಿಟ್ ಬಿದ್ದದ ಕರೆ ಸರ್ ಉತ್ತಮ ಮಳಿ ಬಿದ್ದದ ಸರ್, ಇವತ್ತಿನ ಮಳಿ ಹೇಳಿರಿ ಸರ್, ಮತ್ತ ಹಂಗೆ ವೆದರ್ ರಿಪೋರ್ಟ್ ಪ್ರಕಾರ ಬಿ ನಾಳೆಗೆ ಸೋವರ್ ಸಾಧಾರಣ ಮಳಿ ಅಂತ ತೋರಿಸ್ತಲತ್ತನ್ರಿ ಸರ್, ನೋಡ್ಬೇಕ್ರಿ ಸರ್ ಇವತ್ತ ಮೇಘ ಸಂದೇಶ ಕೇಳಿದ್ರೆ ನಮಗೆ ಲೆಕ್ಕ ಗೊತ್ತಾಗ್ತದೆ ಸರ್. ನೀವು ಹೇಳಿದ ಪ್ರಕಾರ 2022 ಜನವರಿ ಈ ವರ್ಷದ ಮೊದಲನೇ ಮಳೆ ಮತ್ತಂಗು ಮೇಘ ಸಂದೇಶದ ಮೊದಲನೇ ವಾರದ ಮುನ್ನೋಟ ಫುಲ್ ಸಕ್ಸಸ್ ಆಗಿದ್ರಿ ಸರ್, ಥ್ಯಾಂಕ್ ಯು ಸರ್. ಮಲ್ಲಿಕಾರ್ಜುನ್ ಸುಲೇಪೇಟ್ ಅವರಿಗೆ ಧನ್ಯವಾದಗಳು. ಹಂಗ ನಮ್ಮ ರೈತ ಮಿತ್ರರು ತಾವು ಕಳಿಸ್ತಾ ಇರ್ತೀರಿ, ಯಾವ್ಯಾವ ಸಂದರ್ಭದೊಳಗ ತಮಗ ಏನೇನು ಅನುಭವ ಆಗಿರ್ತದ ಅದನ್ನ ತಾವು ಕಳಿಸಿ ಬೇರೆಯವರಿಗೂ ಕೂಡ ತಿಳಿಸಿ ಹೇಳುವಂತಹ ಒಂದು ಕೆಲಸವನ್ನ ಏನ್ ಮಾಡ್ತಾ ಇದ್ದೀರಲ್ಲ, ಬಹಳ ಧನ್ಯವಾದಗಳು ತಮಗೆ. ಅನೇಕ ರೈತ ಮಿತ್ರರು ತಾವು ನಮ್ಮ ಜೊತೆಗೆ ಸ್ಪಂದಿಸಿ ಬೇರೆಯವರಿಗೂ ಕೂಡ ಜಾಗೃತಿ ಮಾಡುವಂತಹ ಒಂದು ಕೆಲಸ ಏನ್ ಮಾಡ್ತಾ ಇದ್ದೀರಿ. ಪ್ರದೀಪ್ ಸಿದ್ದೇಶ್ವರ ಅನ್ನುವಂಥವ್ರು ಕರೆ ಮಾಡಿ ನಮಗ ಕೆಲವೊಂದಿಷ್ಟು ವಿಚಾರಗಳನ್ನ ತಿಳಿಸಿದ್ರು. ಅವ್ರು ಹೇಳುವಂತಹ ಒಂದು ಮಾತು ಕೆಲವೊಮ್ಮೆ ಬೇಸರ ಮೂಡಿಸುವಂತಹ ಒಂದು ವಿಚಾರ ಇತ್ತು. ಅವ್ರೇನ್ ಹೇಳ್ತಾರಪ್ಪ ಅಂತಂದ್ರೆ, ತಾವು ಮಳೆ ಬರುವಂತಹ ವಿಚಾರವನ್ನ ಹೇಳಿದ್ರಿ ಸರ್, ಸಾಕಷ್ಟು ಜನರಿಗೆ ನಾವು ತಿಳಿಸಿದ್ವಿ, ಸುಮಾರು 30-40 ಜನರಿಗೆ ಈ ಬಗ್ಗೆ ನಾವು ಹೇಳಿದ್ವಿ, ಎಚ್ಚರಿ ಮಳೆ ಬರುತ್ತದ ಅನ್ನುವಂತಹ ಮಾತನ್ನ ಹೇಳಿದ್ವಿ. ಆದ್ರೆ ಕೆಲವು ರೈತರು ಇದ್ರ ಕಡೆ ಲಕ್ಷ್ಯ ಕೊಡತಾ ಇಲ್ಲ ಅನ್ನುವಂತಹ ಮಾತನ್ನ ಅವ್ರು ಹೇಳಿದ್ರು. ಬಹಳಷ್ಟು ಬೇಸರ ಅವರ ದನಿಯೊಳಗಿತ್ತು. ಯಾಕಪ್ಪ ಅಂತಂದ್ರೆ, ಇಂಥ ಒಂದು ತಂತ್ರಜ್ಞಾನದ ಮೂಲಕವಾಗಿ ನಾವು ಏನು ಮಾಹಿತಿಯನ್ನು ಪಡ್ಕೊಳ್ತೀವಿ, ಮುನ್ಸೂಚನೆಯನ್ನು ಪಡ್ಕೊಳ್ತೀವಿ, ಅದು ನಿಮ್ಮ ಕೆಲಸಕ್ಕೆ ಅನುಕೂಲ ಆಗಲಿ, ಯಾವುದು ನುಕ್ಸಾನ್ ಆಗಬಾರದು ಅನ್ನುವಂತಹ ಒಂದು ಉದ್ದೇಶ ಅಲ್ಲಿರ್ತದೆ. ಅದಕ್ಕಾಗಿ ಅವರು ಸುಮಾರು ಈಗೇನು ನಾವು ಮೇಘ ಸಂದೇಶ ಶುರು ಮಾಡಿವಿ ಅಲ್ಲಿಂದ ಕೇಳುವಂತಹ ಪರಿಪಾಠ ಇಟ್ಟುಕೊಂಡವರು, ಅದರ ಅನುಭವ ಹೊಂದಿದಂತವರು, ಇದರ ಒಂದು ಆಧಾರದ ಮೇಲೆ ನಾವು ಎಲ್ಲಾ ರೈತರಿಗೆ ಹೇಳಿದ್ರೆ ಅನೇಕ ಜನರು ಏ ಎಲ್ಲಿ ಹೇಳ್ತೀಯಪ್ಪ, ಏನ್ ಹಂಗ್ಯಾಂಗ್ ಬರ್ತದ, ಕೆಟ್ಟ ಬಿಸಿಲದ ಅನ್ನುವಂತಹ ಮಾತನ್ನ ಹೇಳಿ ಉಪೇಕ್ಷೆ ಮಾಡುವಂತಹ ಕಾರ್ಯವನ್ನು ಕೂಡ ಮಾಡಿದ್ರು ಅಂತ ಹೇಳಿ ಬಹಳ ಬೇಸರದಿಂದ ಹೇಳಿದ್ರು. ಹಿಂಗ ಅನೇಕ ರೈತರು ನಮ್ಮ ಜೊತೆಗೆ ತಮ್ಮ ಅನುಭವಗಳನ್ನು ತಾವು ಹೇಳ್ತಾ ಇರ್ತೀರಿ, ಮತ್ತೆ ಬೇರೆಯವರಿಗೆ ತಿಳಿಸಿ ಹೇಳುವಂತಹ ಒಂದು ಕೆಲಸ ಮಾಡ್ತಾ ಇರ್ತೀರಿ. ಸಂಗಣ್ಣಗೌಡ ಸಿದ್ದಗೊಂಡವರಾಗಿರಬಹುದು, ಸೋಮನಾಥ ರೆಡ್ಡಿ ಪುರುಮ ಅವರು, ಶರಣಯ ಸ್ವಾಮಿ ಭೈರಾಮಡಿಗೆಯವರು, ಶರಣು ತೊನಸಳ್ಳಿಯವರು, ನ್ಯಾಮತ್ ಭಾಷಾ ಹುಣಚಾಳ್, ಬಿಎನ್ ಸೊಲಾಪುರೆ, ಆದಿನಾಥ್ ಹೀರಾ, ಲಕ್ಷ್ಮಣ್ ಜಳಕಿಯವರು, ಬಸವರಾಜ್ ಪಾಟೀಲ್ ಅವರು ಅರೇಬೊಮ್ಮನಹಳ್ಳಿ, ಮಲ್ಲಿಕಾರ್ಜುನ್ ಪಾಟೀಲ್ ಅವರು ಅರೇಬೊಮ್ಮನಹಳ್ಳಿ, ಡಾಕ್ಟರ್ ಶಾಂತವೀರ್ ಭೂಪಾಳಿಯವರು, ಚಂದ್ರಕಾಂತ್ ಕಲ್ಲೂರ್ಕರ್, ಜಗದೀಶ್ ಕಲ್ಲೂರ್ಕರ್, ಶರಣು ಬಬಲೇಶ್ವರ್, ಶಂಕರಗೌಡ ಬಂಡಿ, ದೇವೇಂದ್ರ ಕಕ್ಕೇರ, ಸಂಗಮೇಶ್ ಅಲಗೋಲ್ಡ್, ಸಿದ್ದಪ್ಪ ಅಲಗೋಲ್ಡ್, ಇನ್ನು ಅನೇಕ ರೈತ ಮಿತ್ರರು ತಾವು ಮೇಘ ಸಂದೇಶದ ಸಂದೇಶಗಳನ್ನ ಏನದಾವ ಮೆಸೇಜ್ಗಳನ್ನ ತಾವು ಅನೇಕರಿಗೆ ಹೇಳುವಂತಹ ಒಂದು ಪರಿಪಾಠವನ್ನ ಇಟ್ಟುಕೊಂಡಿದ್ದೀರಿ, ಅದರಿಂದ ಅವರಿಗೆ ಎಚ್ಚರ ಮೂಡಿಸುವಂತಹ ಒಂದು ಕಾರ್ಯವನ್ನ ಮಾಡ್ತಾ ಇದ್ದೀರಿ. ಇಲ್ಲಿ ನಮ್ಮ ಜಿಲ್ಲೆಯ ಅಥವಾ ನಮ್ಮ ಭಾಗದ ಎಲ್ಲಾ ರೈತರಲ್ಲಿ ನಾವು ಮನವಿ ಮಾಡೋದೇನಪ್ಪಾ ಅಂತಂದ್ರೆ, ಆತ್ಮೀಯರೇ, ಮೇಘ ಸಂದೇಶ ತಮಗೆ ಗೊತ್ತಿರುವಂಗ ಈಗ 13 ವರ್ಷ ಪೂರೈಸ್ತಾ ಇದೆ. ಈ ವರ್ಷ 13 ವರ್ಷ ಆಯಿತು, ಇನ್ನು ಬರುವ ಯುಗಾದಿಯಿಂದ 14ನೇ ವರ್ಷಕ್ಕೆ ನಾವು ಪದಾರ್ಪಣ ಮಾಡ್ತಾ ಇದ್ದೀವಿ. ಈ 13 ವರ್ಷಗಳಲ್ಲಿ ಸಾಕಷ್ಟು ಬೆಳವಣಿಗೆಗಳಾಗಿದ್ದಾವೆ. ಮೇಘ ಸಂದೇಶದ ಬಗ್ಗೆ ಅಚಲವಾದಂತಹ ನಂಬಿಕೆ ಇಟ್ಟುಕೊಂಡು, ಈ ತಂತ್ರಜ್ಞಾನದ ಬಗ್ಗೆ ನಂಬಿಕೆಯನ್ನು ಇಟ್ಟುಕೊಂಡು, ಏನು ತಜ್ಞರು ಮುನ್ಸೂಚನೆಯನ್ನ ನೀಡುತ್ತಾ ಇದ್ದಾರೆ ಅದರ ಮೇಲೆ ನಂಬಿಕೆಯನ್ನ ಇಟ್ಟುಕೊಂಡು, ವಿಜ್ಞಾನದ ಮೇಲೆ ನಂಬಿಕೆಯನ್ನ ಇಟ್ಟುಕೊಂಡು ಕೆಲಸವನ್ನ ಮಾಡ್ತಾ ಬಂದಿರುವಂತಹ ಸಾವಿರಾರು ರೈತರು ಇವತ್ತು ನಮಗೆ ಸಿಗ್ತಾ ಇದ್ದಾರೆ. ಅವರ ಅನುಭವಗಳನ್ನ ನೋಡಿ, ಅವರ ನಂಬಿಕೆಯನ್ನ ನೋಡಿ ತಾವು ಕೂಡ ಎಲ್ಲರೂ ಭರವಸೆ ಇಟ್ಟುಕೊಳ್ಬೇಕು. ತಂತ್ರಜ್ಞಾನದ ಮೇಲೆ ನೀವು ಭರವಸೆ ಇಟ್ಟುಕೊಳ್ಳ್ರಿ ಅಂತಂದ್ರೆ ಯಾವುದೇ ನುಕ್ಸಾನ್ ಆಗುವುದಕ್ಕೆ ಸಾಧ್ಯ ಇಲ್ಲ. ಈಗ ನಾವು ಯಾರ್ಯಾರು ರೈತರು ಈ ಕಾರ್ಯಕ್ರಮವನ್ನ ಕೇಳಿ ಅದರ ಅನುಸಾರವಾಗಿ ಕೃಷಿಯನ್ನ ಮಾಡ್ತಾ ಇದ್ದಾರೆ, ಯೋಜನೆ ಮಾಡ್ತಾ ಇದ್ದಾರೆ, ಅವರ ಅನುಭವಗಳನ್ನ ನೀವು ತಪ್ಪದೇ ಕೇಳಬೇಕು, ಉಪೇಕ್ಷೆ ಮಾಡಬಾರದು ಅನ್ನುವಂತಹ ಒಂದು ಮನವಿಯನ್ನ ತಮ್ಮಲ್ಲಿ ಮಾಡ್ತಾ ಇದ್ದೇನೆ. ಯಾಕಂತಂದ್ರೆ ಮುಂದಿನ ದಿವಸಗಳಲ್ಲಿ ಏನಾದರೂ ನಮಗೆ ತೊಂದರೆ ಆಗಬೇಕಾಗಿತ್ತು ಅಂತಂದ್ರೆ ಅದು ಮೇಜರ್ ವಾತಾವರಣದ ಏರುಪೇರಿನಿಂದ ಆಗ್ತದ ಅನ್ನುವಂಥದ್ದು ನಮಗೆಲ್ಲ ಈಗಾಗಲೇ ಮನದಟ್ಟಾಗಿದೆ. ಇತ್ತೀಚಿನ ದಿನಗಳಲ್ಲಂತೂ ಕಳೆದ 2021 ಬಹಳಷ್ಟು ಏರುಪೇರುಗಳನ್ನು ನಾವು ನೋಡಿದ್ವಿ. ಸಿಕ್ಕಾಪಟ್ಟೆ ಚಂಡಮಾರುತಗಳು ಬಂದು ಒಂದರ ಹಿಂದೆ ಒಂದು ಚಂಡಮಾರುತ ಬಂದು ನಮ್ಮ ಜೀವನವನ್ನ ಅಲ್ಲೋಲ ಕಲ್ಲೋಲ ಮಾಡಿಟ್ಟವು. ನಮ್ಮ ದೇಶದೊಳಗಷ್ಟೇ ಅಲ್ಲ, ಬೇರೆ ದೇಶಗಳಲ್ಲಿ ಸಹಿತ ಸಾಕಷ್ಟು ತೊಂದರೆಯನ್ನ ಅನುಭವಿಸಿದರು ಜನರು. ವಾತಾವರಣದ ಏರುಪೇರಿನಿಂದಾಗಿ, ನೈಸರ್ಗಿಕ ವಿಕೋಪಗಳಿಂದಾಗಿ, ಅದು ಚಂಡಮಾರುತ ಇರಬಹುದು, ಸುಂಟರಗಾಳಿಗಳು ಇರಬಹುದು, ಹಿಮಪಾತ ಇರಬಹುದು, ವರ್ಷಧಾರೆ ಇರಬಹುದು, ಪ್ರವಾಹಗಳು, ಬರ ಇವೆಲ್ಲ ಇರಬಹುದು. ಅದರ ಜೊತೆಗೆ ಭೂಕಂಪನ ಕೂಡ ಬಹಳಷ್ಟು ತೊಂದರೆ ಕೊಡ್ತು. ಹಿಂಗ ಪೃಥ್ವಿಯ ಬದುಕೇನಾಗಿದೆ, ಇವತ್ತಿನ ದಿವಸ ಬಹಳಷ್ಟು ನಲುಗಿ ಹೋಗಿದೆ. ಇದಕ್ಕ ಕಾರಣ ನಮ್ಮ ವಿಜ್ಞಾನಿಗಳು ಹೇಳುವಂಗ ಜಾಗತಿಕ ತಾಪಮಾನದ ಏರಿಕೆ ಅನ್ನುವಂಥದ್ದನ್ನ ಹೇಳ್ತಾ ಇದ್ದಾರೆ. ಈ ಜಾಗತಿಕ ತಾಪಮಾನ ಮುಂದಿನ ದಿನಗಳಲ್ಲಿ ನಾರ್ಮಲ್ ಆಗಬೇಕು, ಸಾಮಾನ್ಯ ಆಗಬೇಕು, ಮೊದಲಿನ ಸ್ಥಿತಿಗೆ ಬರಬೇಕು ಅಂತಂದ್ರೆ ಬಹಳಷ್ಟು ಕಷ್ಟದ ಸಮಯವನ್ನ ನಾವು ಹಾಯ್ದು ಹೋಗಬೇಕಾಗ್ತದೆ, ಬಹಳಷ್ಟು ಕೆಲಸಗಳನ್ನ ನಾವು ಮಾಡಬೇಕಾಗ್ತದೆ. ಅದು ಯಾವಾಗ ಬರ್ತದನೋ ಗೊತ್ತಿಲ್ಲ. ಆ ಒಂದು ಸಾಮಾನ್ಯ ಸಮಯ ಬರುವ ತನಕ ಆದರೂ ನಾವು ನಮ್ಮ ಚಟುವಟಿಕೆಗಳ ಮೇಲೆ ನಿಯಂತ್ರಣ ಹೇರಿ ವಾತಾವರಣಕ್ಕೆ ತಕ್ಕದಾದಂತಹ ಕೆಲಸಗಳನ್ನ ಮಾಡಬೇಕಾಗ್ತದೆ. ಅದಕ್ಕೆ ಅದು ದಿನನಿತ್ಯದ ಚಟುವಟಿಕೆಗಳಲ್ಲಿ ಬಹಳ ಕಷ್ಟ ಸಾಧ್ಯವಾದಂತಹ ಒಂದು ಕೆಲಸ ಇರುವುದರಿಂದ ನಾವು ನಮ್ಮ ಕಡೆ ಏನಾಗ್ತದೆ ಅಂತಂದ್ರೆ ವಿಜ್ಞಾನಿಗಳು ನಮಗೆ ಮುನ್ಸೂಚನೆಯನ್ನ ಕೊಡ್ತಾ ಇದ್ದಾರೆ, ಅದನ್ನ ಚಾಚು ತಪ್ಪದೆ ಪಾಲಿಸಿ ಅದರ ಪ್ರಕಾರ ನಮ್ಮ ಕೃಷಿ ಯೋಜನೆ ಇರಬಹುದು, ದಿನನಿತ್ಯದ ನಮ್ಮ ಬದುಕಿನ ಚಟುವಟಿಕೆಗಳು ಇರಬಹುದು, ಇವುಗಳನ್ನ ನಾವು ಯೋಜನೆ ಮಾಡಿಕೊಂಡು ಹೋದ್ರೆ ಸಾಕಷ್ಟು ಪರಿಹಾರ ನಮಗೆ ಇಲ್ಲಿ ಸಿಗ್ತದ ಅಂತ ಹೇಳಿ ಹೇಳ್ಬೋದು. ತಮ್ಮ ಮುಂದೆ ಉದಾಹರಣೆಗಳದಾವ, ಯಾರ್ಯಾರು ಈ ಸೂಚನೆಗಳನ್ನು ಗಮನಿಸಿ ತಮ್ಮ ಕೃಷಿಯನ್ನ ಇಲ್ಲಿ ತನಕ ಮಾಡಿಕೊಂಡು ಬಂದಿದ್ದಾರೆ, 13 ವರ್ಷಗಳಿಂದ ಏನು ಕೃಷಿ ಮಾಡ್ಕೋತ ಬಂದಿದ್ದಾರೆ, ಅವರು ತಾವು ಕೇಳಬಹುದು. ಕಳೆದ 2-3 ವರ್ಷಗಳಲ್ಲಿ ಏನು ಕೃಷಿ ಮಾಡ್ಕೋತ ಬಂದಿದ್ದಾರೆ ಇದನ್ನು ಕೇಳಿಕೊಂಡು ಅವರನ್ನು ಕೂಡ ತಾವು ಕೇಳಿ ಅವರ ಅನುಭವಗಳನ್ನ ನಿಮ್ಮ ಜೀವನದೊಳಗೆ ಅಳವಡಿಸಿಕೊಂಡ್ರೆ ಬಹಳ ಒಳ್ಳೇದಾಗ್ತದೆ. ಯಾಕಂತಂದ್ರೆ ಏನೇ ಸರ್ಕಾರ ಮಾಡಿದರೂ ಕೂಡ ನಿಮ್ಮ ಒಳ್ಳೇದಕ್ಕೆ ಮಾಡುತ್ತದೆ, ಯೋಜನೆಗಳನ್ನ ನಿಮ್ಮ ಅಭಿವೃದ್ಧಿಗಾಗಿ ಪ್ರಗತಿಗಾಗಿ ಮಾಡ್ತಾ ಇದೆ. ಯೋಜನೆಗಳನ್ನ ಅಂತಂದ್ರೆ ಈಗೇನು ಸಾಕಷ್ಟು ಯೋಜನೆಗಳು ನಮ್ಮ ಅಭಿವೃದ್ಧಿಗೆ ಅದಾವ, ಆ ಅಭಿವೃದ್ಧಿ ಯೋಜನೆಗಳನ್ನ ನಮ್ಮ ಕಣ್ಣಿಗೆ ಕಾಣಿಸ್ತಾವೋ, ಇಂಥದ್ದು ಫಂಡ್ ಅದ, ಇದನ್ನ ನಾವು ಯೂಸ್ ಮಾಡಬೇಕು ಅನ್ನುವಂಥದ್ದು ನಮಗ್ ಗೊತ್ತಾಗ್ತದೆ. ಆದ್ರೆ ನಾವು ಕತ್ತಲೆಯೊಳಗ ಕಣ್ಣಾಡಿಸುವಂತಹ ಒಂದು ಕಾರ್ಯ ವಾತಾವರಣದ ಜೊತೆಗೆ ಸಂಬಂಧಪಟ್ಟಾಗ ಬರ್ತದೆ. ವಾತಾವರಣವನ್ನ ಪ್ರಿಡಿಕ್ಟ್ ಮಾಡುವುದಕ್ಕೆ ಬಹಳ ಕಷ್ಟ ಸಾಧ್ಯವಾದಂತಹ ಮಾತು, ಆದರೂ ಕೂಡ ತಂತ್ರಜ್ಞಾನ ಇವತ್ತಿನ ದಿವಸ ಎಷ್ಟು ಮುಂದೆ ಹೋಗಿದೆ ಅಂತಂದ್ರೆ ಕ್ಷಣ ಕ್ಷಣದ ಬದಲಾವಣೆಗಳನ್ನು ಕೂಡ ಗುರುತಿಡಿದು ಮುಂಚಿತವಾಗಿ ತಿಳಿಸುವಂತಹ ಒಂದು ಕೆಲಸವನ್ನ ಮಾಡ್ತಾ ಇರುವುದನ್ನ ಮತ್ತೆ ಕರಾರುವಾಕಾದಂಥದ್ದು ಅಗದಿ ನಿಖರವಾಗಿ ನಾವು ನೋಡ್ತಾ ಇದ್ದೀವಿ. ಯಾವ ದಿವಸ ಮೋಡ ಮುಸುಕಿದ ವಾತಾವರಣ ಇರ್ತದ, ಯಾವ ದಿವಸ ಮಳೆ ಆಗ್ತದ, ಗುಡುಗು ಮಿಂಚುಗಳು ಇರ್ತಾವೋ ಇಲ್ಲೋ, ಬಿಸಿಲು ಇರ್ತದಿಲ್ಲೋ, ಈ ಎಲ್ಲ ವಿಚಾರಗಳನ್ನ ಕರಾರುವಾಕಾಗಿ ಹೇಳುವಂತಹ ವಿದ್ಯಮಾನವನ್ನ ನಾವು ಇವತ್ತಿನ ದಿವಸ ನೋಡ್ತಾ ಇದ್ದೀವಿ. ನಮ್ಮ ಅನುಭವ ಅಂತೂ 100ಕ್ಕೆ 100ರಷ್ಟು, ಯಾಕಂದ್ರೆ 100ಕ್ಕೆ 200ರಷ್ಟು ಇದ್ರೊಳಗ ನಮಗೆ ನಂಬಿಕೆ ಇರುವಂತಹದ್ದು, ಅದನ್ನೇ ನಿಮ್ಮ ಮುಂದೆ ನಾವು ಪ್ರಸ್ತುತ ಮಾಡ್ತಾ ಇದ್ದೀವಿ. ಕಳೆದ ವಾರ ಮಂಗಳವಾರ ದಿವಸ ನಾವು ಮುನ್ಸೂಚನೆ ಕೊಟ್ಟಿದ್ವಿ, ಅದೇ ಪ್ರಕಾರವಾಗಿ ನೀವು ನೋಡ್ಕೋತ ಹೋದ್ರೆ ಪ್ರತಿ ದಿವಸನೂ ಅಂಥದ್ದೇ ಒಂದು ವಾತಾವರಣ ಮತ್ತು ಯಾವ ಜಿಲ್ಲೆಗಳಲ್ಲಿ ಏನಾಗಬೇಕು ಅನ್ನುವಂತಹ ಒಂದು ಸೂಚನೆ ಇತ್ತು, ಅದೇ ಪ್ರಕಾರವಾಗಿ ಈ ವಿದ್ಯಮಾನಗಳು ಘಟಿಸಿದ್ದನ್ನ ನೋಡಿದ್ರೆ ಇದರ ಮೇಲೆ ನಾವು 100ಕ್ಕೆ 100ರಷ್ಟು ನಂಬಿಕೆ ಇಟ್ಟು ಕೆಲಸವನ್ನ ಮುಂದುವರೆಸಿಕೊಂಡು ಹೋಗಬೇಕು ಅನ್ನುವಂಥದ್ದು. ಹಿರಿಯರು ಹೇಳಿದ್ದಾರೆ, ನಂಬಿಕೆ ಕೆಟ್ಟವರಿಲ್ಲವೋ ಅಂಥೇಳಿ. ಅದಕ್ಕೆ ನಂಬಿಕೆ ಅನ್ನುವಂಥದ್ದು ಬಹಳ ಮುಖ್ಯ. ಒಂದು ವೇಳೆ ನಮಗೆ ನಂಬಿಕೆ ಇತ್ತು ಅಂತಂದ್ರೆ ಅಸಾಧ್ಯವಾದಂತಹ ಕಾರ್ಯ ಕೂಡ ಸಾಧ್ಯ ಆಗ್ತದೆ. ಈಗ ತಾವು ಡಾಕ್ಟರ್ ಕಡೆ ಹೋಗಿರ್ತೀರಿ, ನಿಮ್ಮ ಫ್ಯಾಮಿಲಿ ಡಾಕ್ಟರ್ ಇರ್ತಾರೆ, ಅವರು ಡಾಕ್ಟರ್ ಹೇಳ್ತಾರೆ, ಆಮೇಲೆ ಅದ್ರ ಜೊತೆಗೆ ಔಷಧವನ್ನು ಕೊಡ್ತಾರೆ. ಹೆಚ್ಚಿನ ಸಂದರ್ಭದೊಳಗೆ ಏನಾಗ್ತದೆ ಅಂತಂದ್ರೆ ಔಷಧಿಯಿಂದ ಕಡಿಮೆ ಆಗ್ಲಿಕ್ಕಿಲ್ಲ, ಆದ್ರೆ ಡಾಕ್ಟರ್ ನಿಮಗೇನ್ ಹೇಳ್ತಾರೆ ಅಂತಂದ್ರೆ ಒಂದು ಧೈರ್ಯದ ಮಾತು ಹೇಳ್ತಾರೆ, ಇಲ್ಲ ಕಡಿಮೆ ಆಗ್ತದೆ ಹೋಗು ಅನ್ನುವಂಥದ್ದು. ಅದೇ ಮಾತಿನಿಂದ ನಿಮಗೆ ಅರ್ಧಕರ್ಧ ನಿಮಗೇನ್ ತೊಂದರೆ ಇರ್ತದೆ ಅದು ಕಡಿಮೆ ಆಗ್ತದೆ. ಇದು ನಂಬಿಕೆ ಮಾಡುವಂತಹ ಒಂದು ಕೆಲಸ. ಆದ್ರಿಂದ ನಂಬಬೇಕು, ನಂಬಿ ಆ ಪ್ರಕಾರವಾಗಿ ನಮ್ಮ ಕೆಲಸಗಳನ್ನ ಮುಂದುವರೆಸಿಕೊಂಡು ಹೋದ್ರೆ ಎಲ್ಲಾನು ಸಾಧ್ಯದ. ಮಹಾತ್ಮ ಗಾಂಧೀಜಿಯವರು ಹೇಳ್ತಾ ಇದ್ರು, ಸೆಲ್ಫ್ ಹೆಲ್ಪ್ ಇಸ್ ಬೆಸ್ಟ್ ಹೆಲ್ಪ್ ಅಂತೇಳಿ. ನಮಗೆ ನಾವೇ ಸಹಾಯ ಮಾಡಿಕೊಳ್ಬೇಕು, ನಿಮಗೆ ನೀವೇ ಸಹಾಯ ಮಾಡಿಕೊಳ್ಳ್ರಿ ಈ ವಿಷಯದೊಳಗೆ, ಬೇರೆ ಯಾರು ಸಹಾಯ ಮಾಡುವುದಿಲ್ಲ. ಸಹಾಯ ಮಾಡುವುದಕ್ಕೆ ಆಕಾಶವಾಣಿ ಇದೆ, ಮೇಘ ಸಂದೇಶ ಇದೆ, ಇದರ ಮೂಲಕವಾಗಿ ನೀವು ಮಾಹಿತಿಯನ್ನು ಪಡ್ಕೊಂಡು ನಿಮ್ಮಷ್ಟಕ್ಕೆ ನೀವೇ ಸಹಾಯ ಮಾಡಿಕೊಳ್ಳ್ರಿ ಅಂತಂದ್ರೆ ದೇವರು ಕೂಡ ಸಹಾಯ ಮಾಡ್ತಾನೆ ಅನ್ನುವಂಥ ಮಾತು ಇಲ್ಲದ. ಅದಕ್ಕೆ ಈ ವರ್ಷ ಇನ್ನೂ ಯೋಜನೆ ಮಾಡುವಂತಹ ಒಂದು ಸಮಯದ. ಈಗೇನು ಬೆಳೆಯನ್ನು ಕಟಾವು ಮಾಡಿ ತಾವು ಮಾರ್ಕೆಟಿಗೆ ತಗೊಂಡು ಹೋಗ್ತೀರಿ, ಅದರ ನಂತರ ಮುಂದಿನ ದಿನಗಳಲ್ಲಿ ನಿಮಗೆ ಸಾಕಷ್ಟು ಸಮಯ ಸಿಗ್ತದ, ಏನು ಮಾಡಬೇಕು, ಈ ವರ್ಷ ನಾ ಯಾವ ಬೆಳೆ ಬೆಳಿಬೇಕು, ಯಾವ ತಳಿ ಹಾಕಬೇಕು, ಏನಾದರೂ ಬದಲಾವಣೆ ಮಾಡಬೇಕು ಹೆಂಗ, ಮತ್ತು ಮುಂದಿನ ವಾತಾವರಣಕ್ಕೆ ತಕ್ಕಂಗ ನಾವು ಯಾವ ರೀತಿಯಾದಂತಹ ಎರಡನೇ ಪ್ಲಾನ್ ಮಾಡ್ಕೊಳ್ಬೇಕು, ಪ್ಲಾನ್ ಒಂದು, ಪ್ಲಾನ್ ಎರಡು, ಪ್ಲಾನ್ ಮೂರು, ಈ ತರ ನಾವು ಮಾಡ್ಕೊಂಡಿವಿಪ್ಪ ಅಂತಂದ್ರೆ ಎಲ್ಲೂ ನಮಗ ನಿರಾಸೆ ಆಗುವುದಕ್ಕಾಗ್ಲಿ ಅಥವಾ ಎಲ್ಲೂ ನಮಗ ಅನಿರೀಕ್ಷಿತವಾದಂತಹ ಬೆಳವಣಿಗೆಗಳಿಂದ ತೊಂದರೆ ಆಗುವಂತಹ ಸಂದರ್ಭಗಳು ಬರಲಿಕ್ಕಿಲ್ಲ ಅನ್ನುವಂಥದ್ದು ನಮ್ಮ ಭಾವನೆ. ಅದಕ್ಕೆ ಎರಡೆರಡು ಮೂರು ಮೂರು ಯೋಜನೆಗಳನ್ನು ನಾವು ಯಾವತ್ತೂ ತಲೆಯೊಳಗೆ ಇಟ್ಟುಕೊಳ್ಬೇಕು. ಅದಕ್ಕೆ ಇಲಾಖೆಯವರು ಕೂಡ ಕಾಂಟಿಂಜೆಂಟ್ ಪ್ಲಾನಿಂಗ್ ಅಂತ ಹೇಳಿ ಮಾಡ್ತಾರೆ, ಅಂದ್ರೆ ಪರ್ಯಾಯ ಪ್ಲಾನ್ ಮಾಡ್ತಾರೆ. ಮಳೆ ಬಂತು ಅಂತಂದ್ರೆ ಒಂದು ಬೆಳೆ, ಮಳೆ ಬರಲಿಲ್ಲ ಅಂತಂದ್ರೆ ಇನ್ನೊಂದು ಬೆಳೆ, ಮಳೆ ಜಲ್ದಿ ಬಂತು ಅಂತಂದ್ರೆ ಒಂದು ಬೆಳೆ, ಮಳೆ ಲೇಟ್ ಆಗಿ ಬಂತು ಅಂತಂದ್ರೆ ಇನ್ನೊಂದು ಬೆಳೆ. ಈ ತರ ನಾವು ಪ್ಲಾನಿಂಗ್ ಮಾಡಬೇಕಾಗ್ತದೆ. ಅದಕ್ಕೆ ಈ ಯೋಚನೆಯನ್ನ ನೀವು ಮಾಡಲೇಬೇಕು. ಸಮಯ ಏನು ಸಿಗ್ತದೆ, ನೀವು ಎಲ್ಲಾ ರೈತರು ಒಂದು ಕಡೆ ಕೂಡಿ ದಿವಸ ಬೇರೆ ಬೇರೆ ವಿಷಯಗಳನ್ನ ಚರ್ಚೆ ಮಾಡೋದಕ್ಕಿಂತ ನಿಮ್ಮ ಕೃಷಿ ವಿಷಯಗಳನ್ನೇ ಚರ್ಚೆ ಮಾಡಿ, ಅದರೊಳಗೆ ನಾವು ಯಾವ ರೀತಿ ಈ ಸಲ ಒಳ್ಳೆ ಇಳುವರಿಯನ್ನು ತಗೋಬಹುದು ಅಥವಾ ಒಳ್ಳೆ ಬೆಳೆಯನ್ನ ಬೆಳೆಯಬಹುದು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಿ, ತಳಿಗಳ ಬಗ್ಗೆ ಮತ್ತೆ ಅವುಗಳನ್ನ ಮ್ಯಾನೇಜ್ ಮಾಡುವಂತಹ ವಿಚಾರಗಳ ಬಗ್ಗೆ ಚರ್ಚೆ ಮಾಡಿದ್ರಿ. ಅದರ ಜೊತೆಗೆ ನಿಮ್ಮ ಸಮೀಪ ಸಿಗುವಂತಹ ತಜ್ಞರನ್ನ ಅಧಿಕಾರಿಗಳನ್ನ ಯಾವತ್ತೂ ಸಂಪರ್ಕದೊಳಗೆ ನೀವು ಇದ್ರಿ ಅಂತಂದ್ರ ನಿಮ್ಮ ಕೃಷಿ ಬದುಕೇನದ ಅದು ಬಹಳ ಸುಗಮ ಆಗ್ತದೆ ಅನ್ನುವಂಥದ್ದು ನಮ್ಮ ನಂಬಿಕೆ. ಅದಕ್ಕೆ ಪ್ಲಾನ್ ಮಾಡೋದಕ್ಕೆ ಸಾಕಷ್ಟು ಅವಕಾಶದ. ನೀವು ಬರೇ ಕೃಷಿ ಬೆಳೆಗಳನ್ನಷ್ಟೇ ಅಲ್ಲ, ಎಲ್ಲಾ ಮಿಶ್ರ ಬೇಸಾಯವನ್ನ, ಮಿಶ್ರ ಪದ್ಧತಿಗಳನ್ನ ನೀವು ಅನುಸರಿಸಿದ್ದು ಇವತ್ತಿನ ಅವಶ್ಯಕತೆ ಅದ. ಬಹಳ ಗಂಭೀರವಾದಂತಹ ವಿಚಾರ ಇದ್ರ ಮೇಲೆ ನೀವು ಮಾಡಬೇಕಾಗಿದೆ. ಒಂದೇ ಬೆಳೆಯನ್ನ ನಂಬಿಕೊಂಡು ಬದುಕುವುದಕ್ಕೆ ಇವತ್ತಿನ ದಿವಸ ಸಾಧ್ಯ ಇಲ್ಲ. ಹಿರಿಯರು ಹೇಳಿದ್ದಾರೆ, ಒಬ್ಬ ಮಗ ಮಗ ಅಲ್ಲ ಅನ್ನುವಂಥದ್ದು ತಿಳಿತಾ, ಒಬ್ಬ ಮಗ ಮಗ ಅಲ್ಲ ಅಂದ್ರ ಒಂದು ಬೆಳೆ ನಮ್ಮನ್ನ ಬದುಕಿಸುವುದಿಲ್ಲ. ಅದಕ್ಕಾಗಿ ನಾವು ಬೇರೆ ಬೇರೆ ಬೆಳೆಗಳನ್ನ, ಬೇರೆ ಬೇರೆ ಪದ್ಧತಿಗಳನ್ನ, ಉಪಕಸಬುಗಳನ್ನ ನಮ್ಮ ಹೊಲದೊಳಗ ತೋಟದೊಳಗ ನಾವು ಸ್ಥಾಪನೆ ಮಾಡಬೇಕಾಗ್ತದೆ. ಅದಕ್ಕೆ ತಾವು ಹಣ್ಣಿನ ಗಿಡಗಳನ್ನ ಬೆಳೆಯಬಹುದು, ಕೋಳಿ ಸಾಕಣೆ, ಮೊಲ ಸಾಕಣೆ, ಇಂಥವೆಲ್ಲ ಉದ್ಯಮಗಳನ್ನ, ಅವು ನಿಮ್ಮ ಕೃಷಿಗೆ ಬಹಳ ಪೂರಕವಾದಂತಹ ಉದ್ಯಮಗಳು, ಎಲ್ಲ ಒಂದಕ್ಕೊಂದು ಪೂರಕ ಅದಾವ, ಒಂದನ್ನ ಬಿಟ್ಟು ಇನ್ನೊಂದಿಲ್ಲ. ಅದಕ್ಕೆ ಎಲ್ಲ ಕೃಷಿ ಉದ್ಯಮಗಳನ್ನ ನಿಮ್ಮ ಹೊಲದೊಳಗ ನೀವು ಅಳವಡಿಸಿಕೊಳ್ಳ್ರಿ ಅಂತಂದ್ರ ನಿಮಗ ಕೈ ತುಂಬಾ ಕೆಲಸ ಆಗ್ತದ. ವಾತಾವರಣದ ಏರುಪೇರುಗಳಿಂದ ನೀವು ರಕ್ಷಣೆಯನ್ನ ಪಡಿಬಹುದು, ಸಮಯಕ್ಕೆ ತಕ್ಕಂಗ ನಿಮಗ ಆದಾಯ ಕೂಡ ಬರ್ತದ. ತರಕಾರಿಗಳನ್ನ ಬೆಳೆದ್ರಿ ಅಥವಾ ಹಾಲಿನ ವ್ಯಾಪಾರ ಮಾಡ್ತಾ ಇದ್ರಿ ಅಂತಂದ್ರ ನಿಮಗೆ ವಾರ ವಾರ ದುಡ್ಡು ಬರುವಂತಹ ಒಂದು ಕೆಲಸ ಆಗ್ತದ. ಅದಕ್ಕೆ ಇದ್ರ ಬಗ್ಗೆ ತಾವು ಯೋಚನೆ ಬಹಳಷ್ಟು ಗಂಭೀರವಾಗಿ ಮಾಡಬೇಕು. ಬರೀ ಯೋಚನೆ ಮಾಡೋದಲ್ಲ, ನೀವೇನ್ ಮಾಡಬೇಕು ಅನ್ನುವಂಥದ್ದು ಏನಿರ್ತದಲ್ಲ ಅದನ್ನ ನೀವು ಒಂದು ನೋಟ್ಬುಕ್ ದೊಳಗ ಬರ್ಕೊಂಡಿಟ್ಟುಕೊಳ್ಳ್ರಿ. ಈ ದಿವಸ ನಾನು ಈ ಕೆಲಸವನ್ನು ಮಾಡಬೇಕು, ಇವ್ರನ್ನ ಭೇಟಿಯಾಗಬೇಕು, ಈ ಪುಸ್ತಕವನ್ನ ನಾನು ಓದಬೇಕು, ಈ ವಿಶ್ವವಿದ್ಯಾಲಯಕ್ಕೆ ನಾನು ಹೋಗಿ ಬರಬೇಕು, ಈ ಎಲ್ಲಾ ಅಂಶಗಳನ್ನ ನೋಟ್ ಮಾಡಿಟ್ಟುಕೊಂಡ್ರೆ ನಿಮಗ ನಿಮ್ಮ ದಾರಿ ಕ್ರಮಿಸುವುದಕ್ಕೆ ಬಹಳ ಸರಳ ಆಗ್ತದ. ಮತ್ತೆ ಕಾಲಕಾಲಕ್ಕೆ ಏನು ಬೆಳವಣಿಗೆಗಳಾಗ್ತಾವ ಅವುಗಳನ್ನ ನೀವು ಅನುಸರಿಸೋದಕ್ಕೂ ಕೂಡ ಅನುಕೂಲ ಆಗ್ತದೆ. ಈಗ ಹಣ್ಣಿನ ಗಿಡಗಳು ಬೇಕಾಯ್ತು ಅಂತಂದ್ರ ನೀವು ತೋಟಗಾರಿಕೆ ಇಲಾಖೆಯವ್ರ ಕಡೆ ಹೋಗಿ ಅವರಿಗೆ ಒಂದು ಅರ್ಜಿ ಕೊಟ್ಟು ನನಗೆ ಈ ಗಿಡಗಳು ಬೇಕಾಗ್ಯಾವ ಅಥವಾ ನಿಮ್ಮ ಯೋಜನೆ ಏನದ ಅದನ್ನ ಹೇಳ್ರಿ, ಅದ್ರ ಪ್ರಕಾರ ನಾನು ಬೆಳಿತೀನಿ ಅನ್ನುವಂಥ ಒಂದು ಅರ್ಜಿಯನ್ನ ನೀವು ಅವರಿಗೆ ಕೊಡಬಹುದು. ಅದೇ ರೀತಿಯಾಗಿ ಅರಣ್ಯ ಗಿಡಗಳನ್ನ ನೀವು ಬೆಳಿಬೇಕು ನಿಮ್ಮ ಬದುಗಳ ಮೇಲೆ ಅಥವಾ ನಿಮ್ಮ ಬಂಜರು ನೆಲದ ಮೇಲೆ ಅರಣ್ಯ ಗಿಡಗಳನ್ನ ಬೆಳಿಬೇಕು ಅನ್ನುವಂಥ ಒಂದು ವಿಚಾರ ಇಟ್ಟುಕೊಂಡಿದ್ರಿ ಅಂತಂದ್ರ ಇದೇ ಸಮಯದ ನೀವು ಹೋಗಿ ಅರಣ್ಯ ಇಲಾಖೆಯವರನ್ನ ಭೇಟಿಯಾಗಿ ಅಲ್ಲಿ ಯಾವ್ಯಾವ ಗಿಡಗಳು ನಿಮಗೆ ಸಿಗ್ತಾವ ಮತ್ತ ಅಲ್ಲಿ ಹೋದ್ರಪ್ಪ ಅಂತಂದ್ರೆ ನಿಮಗ ಪೂರ್ತಿ ನಿಮಗ ಮಾಹಿತಿ ಸಿಕ್ಕೇ ಬಿಡುತ್ತದೆ. ಯಾವಾಗ ನಿಮಗೆ ಲಭ್ಯ ಆಗ್ತಾವ ಗಿಡ ಮರಗಳು ಮತ್ತ ಏನ್ ಯೋಜನೆಗಳಾದವ ರೈತರ ಸಲುವಾಗಿ ಅನ್ನುವಂಥದ್ದು ಕೂಡ ಸವಿಸ್ತಾರವಾಗಿ ನಿಮಗ ಗೊತ್ತಾಗ್ತದೆ. ಅದಕ್ಕೆ ಈ ದಿಕ್ಕಿನೆಡೆಗೆ ತಾವು ಗಂಭೀರವಾದಂತಹ ಯೋಚನೆ ಮಾಡಬೇಕು. ನಿಮ್ಮ ಅಭಿವೃದ್ಧಿಯನ್ನ ನೀವೇ ಸಾಧಿಸುವಂತಹ ಕೆಲಸ ಮಾಡಬೇಕಾಗಿದೆ. ಅದಕ್ಕೆ ನಿಮ್ಮ ಮೇಲೆ ನೀವು ಅವಲಂಬನೆ ಆಗ್ರಿ. ನಿಮ್ಮ ಮೇಲೆ ನೀವು ಅವಲಂಬನೆ ಆಗಬೇಕಾಯ್ತು ಅಂತಂದ್ರ ಅದಕ್ಕೆ ನಿಮಗ ಜ್ಞಾನ ಬೇಕಾಗ್ತದೆ. ಆ ಜ್ಞಾನ ನೀವು ಆಕಾಶವಾಣಿಯ ಮೂಲಕ ಪಡಿಬಹುದು ಅಥವಾ ಬೇರೆ ಬೇರೆ ಮಾಧ್ಯಮಗಳ ಮೂಲಕವಾಗಿ ಕೂಡ ಪಡಿಬಹುದು. ಆದ್ರೆ ಜ್ಞಾನವನ್ನು ಪಡೆಯುವುದು ಬಹಳ ಮುಖ್ಯ ಅನ್ನುವಂಥದ್ದನ್ನ ಗಮನಿಸಬೇಕು. ಇಷ್ಟು ವಿಚಾರ ಮತ್ತು ಮಾಹಿತಿಯ ಜೊತೆಗೆ ನಾವು ಮುಂದಿನ ಹಂತಕ್ಕೆ ಹೋಗೋಣ. ಮುಂದಿನ ಹಂತ ವಾರದ ಮುನ್ನೋಟ. ಮುಂದಿನ ದಿನಗಳಲ್ಲಿ ಆತ್ಮೀಯರೇ, ನಮ್ಮ ಮುಂದಿರುವಂತಹ ವಾರ ಅಂತಂದ್ರೆ ಬುಧವಾರ ಜನವರಿ 12 ಬರುವ ಮಂಗಳವಾರ 18 ತನಕ ಇರುವಂತಹ ವಾರದ ಅವಧಿಯೊಳಗೆ ನಮ್ಮ ಭಾಗದ ಕಲಬುರಗಿ, ಬೀದರ್, ರಾಯಚೂರು, ವಿಜಯಪುರ, ಕೊಪ್ಪಳ, ಯಾದಗಿರಿ, ಬಳ್ಳಾರಿ, ಬಾಗಲಕೋಟ್ ಮತ್ತು ನೆರೆ ಸೊಲ್ಲಾಪುರ ಜಿಲ್ಲೆಗಳು ಅಲ್ಲದೆ ಜಹೀರಾಬಾದ್ ತಾಲೂಕಿನೊಳಗೆ ವಾತಾವರಣದ ನಡವಳಿಕೆ ಹೆಂಗಿರಬಹುದಾಗ್ಯದ ಅನ್ನೋದನ್ನ ನಾವೀಗ ಗಮನಿಸೋಣ. ಸ್ಥೂಲವಾಗಿ ಹೇಳಬೇಕು ಅಂತಂದ್ರೆ ನಮ್ಮ ಭಾಗದ ಎಲ್ಲ ಜಿಲ್ಲೆಗಳಲ್ಲಿ ಬಹುತೇಕ ಮಿಶ್ರ ವಾತಾವರಣ ಇರಬಹುದಾಗ್ಯದ. ಕಲಬುರಗಿ ಮತ್ತ ಸೊಲ್ಲಾಪುರ ಈ ಎರಡು ಜಿಲ್ಲೆಗಳಲ್ಲಿ ವಾರಪೂರ್ತಿ ಒಣ ವಾತಾವರಣ ಇರುವಂತಹ ಸಾಧ್ಯತೆಗಳು ಹೆಚ್ಚಾದವ. ಬಾಗಲಕೋಟ್ ಮತ್ತು ವಿಜಯಪುರ ಜಿಲ್ಲೆಯೊಳಗ ಮೊದಲಿನ ನಾಲ್ಕು ದಿವಸಗಳು ಒಣ ವಾತಾವರಣ, ಆ ನಂತರ ರವಿವಾರ ದಿವಸ ಅಲ್ಲಲ್ಲಿ ಹಗುರವಾಗಿ ಮಳೆಯಾಗುವಂತಹ ಸಾಧ್ಯತೆಗಳು, ಆಮೇಲೆ ಮುಂದಿನ ಎರಡು ದಿವಸ ಒಣ ವಾತಾವರಣ ಇರಬಹುದಾಗ್ಯದ ವಿಜಯಪುರ ಮತ್ತು ಬಾಗಲಕೋಟ್ ಜಿಲ್ಲೆಗಳಲ್ಲಿ. ಉಳಿದ ಜಿಲ್ಲೆಗಳಲ್ಲಿ ಅಲ್ಲಲ್ಲಿ ಹಗುರವಾಗಿ ಮಳೆಯಾಗುವಂತಹ ಸಾಧ್ಯತೆಗಳನ್ನು ನಾವು ನೋಡ್ತಾ ಇದ್ದೀವಿ. ಇದು ಸ್ಥೂಲವಾಗಿ ಆಯಿತು. ಇನ್ನು ವಿಸ್ತಾರವಾಗಿ ಜಿಲ್ಲಾವಾರು ಮಳೆಯ ಸಾಧ್ಯತೆಗಳನ್ನು ನಾವೀಗ ಗಮನಿಸೋಣ. ಕಲಬುರಗಿ ಜಿಲ್ಲೆಯೊಳಗ ವಾರಪೂರ್ತಿ ಒಣ ವಾತಾವರಣ ಇರುವಂತಹ ಸಾಧ್ಯತೆಗಳದಾವ. ಮಳೆಯಾಗುವಂತಹ ಸಾಧ್ಯತೆಗಳು ಕೇವಲ ಶೇಕಡ 10% ಅನ್ನುವಂತಹ ಸೂಚನೆ ಅದ. ಬೀದರ್ ಜಿಲ್ಲೆಯೊಳಗ ಬುಧವಾರ 12 ಮಳೆಯ ಸಾಧ್ಯತೆಗಳು ಶೇಕಡ 45, ಗುರುವಾರ 13, 60, ಶುಕ್ರವಾರ 14, 25, ಶನಿವಾರ 15, 50 ಮತ್ತು ರವಿವಾರ 16 ಮಂಗಳವಾರ ತನಕ ಶೇಕಡ 10% ಅನ್ನುವಂತಹ ಸೂಚನೆ ಅದ. ಬೀದರ್ ಜಿಲ್ಲೆಯೊಳಗ ಮೊದಲಿನ ನಾಲ್ಕು ದಿವಸಗಳು 12-15 ತನಕ ಅಲ್ಲಲ್ಲಿ ಹಗುರವಾಗಿ ಮಳೆ ಆಗಬಹುದು. ಮುಂದಿನ ಮೂರು ದಿವಸಗಳು ರವಿವಾರದಿಂದ ಮಂಗಳವಾರ ತನಕ 16-18 ತನಕ ಒಣ ವಾತಾವರಣ ಇರಬಹುದಾಗಿದೆ. ರಾಯಚೂರು ಜಿಲ್ಲೆಯೊಳಗ ಬುಧವಾರ 12 ಮಳೆಯ ಸಾಧ್ಯತೆಗಳು 25, ಗುರುವಾರ 13, 35, ಶುಕ್ರವಾರ 14 ಮತ್ತು ಮಂಗಳವಾರ 18, 10, ಶನಿವಾರ 15, 60, ರವಿವಾರ 16, 65 ಮತ್ತು ಸೋಮವಾರ 17, 45 ಅನ್ನುವಂತಹ ಸೂಚನೆ ಇದೆ. ರಾಯಚೂರು ಜಿಲ್ಲೆಯೊಳಗ ಶುಕ್ರವಾರ 14 ಮತ್ತು ಮಂಗಳವಾರ 18 ಈ ಎರಡು ದಿವಸ ಒಣ ವಾತಾವರಣ ಇರಬಹುದಾಗಿದೆ. ಉಳಿದ ದಿನಗಳಲ್ಲಿ ಅಲ್ಲಲ್ಲಿ ಹಗುರವಾಗಿ ಮಳೆಯ ಸಾಧ್ಯತೆಗಳು ಅದಾವ. ವಿಜಯಪುರ ಜಿಲ್ಲೆಯೊಳಗ ಮೊದಲಿನ ನಾಲ್ಕು ದಿವಸಗಳು ಬುಧವಾರ 12 ಶನಿವಾರ 15 ತನಕ, ಅಲ್ಲದೆ ಸೋಮವಾರ 17 ಮತ್ತು ಮಂಗಳವಾರ 18 ಮಳೆಯ ಸಾಧ್ಯತೆಗಳು ಕೇವಲ ಶೇಕಡ 10%. ಈ ದಿನಗಳಲ್ಲಿ ಒಣ ವಾತಾವರಣ ಇರಬಹುದಾಗಿದೆ. ರವಿವಾರ ಒಂದು ದಿವಸ 16, ಅಲ್ಲಲ್ಲಿ ಹಗುರವಾಗಿ ಮಳೆಯಾಗುವಂತಹ ಸಾಧ್ಯತೆಗಳು ಶೇಕಡ 50%. ಕೊಪ್ಪಳ ಜಿಲ್ಲೆಯೊಳಗ ಮೊದಲಿನ ನಾಲ್ಕು ದಿನಗಳು ಅಂದ್ರೆ ಬುಧವಾರ 12 ಶನಿವಾರ 15 ತನಕ, ಅಲ್ಲದೆ ಮಂಗಳವಾರ 18 ಮಳೆಯ ಸಾಧ್ಯತೆಗಳು ಶೇಕಡ 10%. ಈ ಐದು ದಿವಸ ಕೊಪ್ಪಳ ಜಿಲ್ಲೆಯೊಳಗ ಒಣ ವಾತಾವರಣ ಇರಬಹುದಾಗಿದೆ. ರವಿವಾರ 16 ಮಳೆಯ ಸಾಧ್ಯತೆಗಳು 80, ಸೋಮವಾರ 17 ಶೇಕಡ 45%. ಈ ಎರಡು ದಿವಸ ಅಲ್ಲಲ್ಲಿ ಹಗುರವಾಗಿ ಮಳೆ ಆಗಬಹುದು ಕೊಪ್ಪಳ ಜಿಲ್ಲೆಯೊಳಗ. ಯಾದಗಿರಿ ಜಿಲ್ಲೆಯೊಳಗ ಬುಧವಾರ 12, ಶುಕ್ರವಾರ 14 ಮತ್ತು ಮಂಗಳವಾರ 18 ಈ ಮೂರು ದಿವಸ ಮಳೆಯ ಸಾಧ್ಯತೆಗಳು ಶೇಕಡ 10%. ಗುರುವಾರ 13 ಮತ್ತು ಸೋಮವಾರ 17 ಶೇಕಡ 30%. ಶನಿವಾರ 15, ಅಲ್ಲದೆ ರವಿವಾರ 16 ಶೇಕಡ 40% ಅನ್ನುವಂತಹ ಸೂಚನೆ ಅದ. ಯಾದಗಿರಿ ಜಿಲ್ಲೆಯೊಳಗ ಗುರುವಾರ 13, ಶನಿವಾರ 15, ರವಿವಾರ 16 ಈ ಮೂರು ದಿವಸ ಅಲ್ಲಲ್ಲಿ ಹಗುರವಾಗಿ ಮಳೆ ಆಗಬಹುದು. ರವಿವಾರ ದಿವಸ ಮೋಡ ಮುಸುಕಿದ ವಾತಾವರಣ ಕಂಡುಬರಬಹುದು. ಬಳ್ಳಾರಿ ಜಿಲ್ಲೆಯೊಳಗ ಬುಧವಾರ 12, ಶುಕ್ರವಾರ 14 ಮತ್ತು ಮಂಗಳವಾರ 18 ಮಳೆ ಸಾಧ್ಯತೆಗಳು ಶೇಕಡ 10%. ಗುರುವಾರ 13, 20, ಶನಿವಾರ 15, 30, ರವಿವಾರ 16, 90, ಸೋಮವಾರ 17 ಶೇಕಡ 70% ಅನ್ನುವಂತಹ ಸೂಚನೆ ಬಳ್ಳಾರಿ ಜಿಲ್ಲೆಯೊಳಗ ಅದ. ಬಳ್ಳಾರಿ ಜಿಲ್ಲೆಯೊಳಗ ಗುರುವಾರ 13, ರವಿವಾರ 16 ಮತ್ತು ಸೋಮವಾರ 17 ಈ ಮೂರು ದಿವಸ ಅಲ್ಲಲ್ಲಿ ಹಗುರವಾಗಿ ಮಳೆಯಾಗುವಂತಹ ಸಾಧ್ಯತೆಗಳು ಅದಾವ. ರವಿವಾರ ದಿವಸ ಸ್ವಲ್ಪ ಮಳೆ ಪ್ರಮಾಣ ಹೆಚ್ಚಿಗೆ ಆಗಬಹುದು. ಮೋಡ ಮುಸುಕಿದ ವಾತಾವರಣ ಕೂಡ ಕಂಡುಬರಬಹುದಾಗಿದೆ. ಕೆಲವು ಕಡೆ ಒಳ್ಳೆ ಮಳೆ ಬಳ್ಳಾರಿ ಜಿಲ್ಲೆಯೊಳಗ ಅವತ್ತಿನ ದಿವಸ ಆಗಬಹುದು. ಬಾಗಲಕೋಟೆ ಜಿಲ್ಲೆಯೊಳಗ ಮೊದಲಿನ ನಾಲ್ಕು ದಿವಸಗಳು ಅಲ್ಲದೆ ಮಂಗಳವಾರ 18 ಮಳೆಯ ಸಾಧ್ಯತೆಗಳು ಶೇಕಡ 10% ಅಂದ್ರ ಬುಧವಾರ 12-15 ತನಕ ಮತ್ತು ಮಂಗಳವಾರ 18 ಶೇಕಡ 10%. ರವಿವಾರ 16, 65, ಸೋಮವಾರ 17 ಶೇಕಡ 25%. ರವಿವಾರ ಮತ್ತು ಸೋಮವಾರ ಬಾಗಲಕೋಟೆ ಜಿಲ್ಲೆಯೊಳಗ ಅಲ್ಲಲ್ಲಿ ಹಗುರವಾಗಿ ಮಳೆ ಆಗಬಹುದು. ಸೊಲ್ಲಾಪುರ ಜಿಲ್ಲೆಯೊಳಗ ಎಲ್ಲ ದಿನಗಳಲ್ಲಿ ಒಣ ವಾತಾವರಣ ಇರಬಹುದಾಗಿದೆ. ಮಳೆಯ ಸಾಧ್ಯತೆಗಳು ಕೇವಲ ಶೇಕಡ 10%. ಜಹೀರಾಬಾದ್ ತಾಲೂಕಿನೊಳಗ ಬುಧವಾರ 12, ಅಲ್ಲದೆ ಶನಿವಾರ 15 ಮಳೆಯ ಸಾಧ್ಯತೆಗಳು ಶೇಕಡ 40%. ಗುರುವಾರ 13, 60, ಶುಕ್ರವಾರ 14, 35, ರವಿವಾರ 16, 20, ಮತ್ತು ಸೋಮವಾರ ಅಲ್ಲದೆ ಮಂಗಳವಾರ ಈ ಎರಡು ದಿವಸ ಮಳೆಯ ಸಾಧ್ಯತೆಗಳು 10% ಅನ್ನುವಂತಹ ಸೂಚನೆ ಅದ. ಜಹೀರಾಬಾದ್ ತಾಲೂಕಿನೊಳಗ ಮೊದಲಿನ ಎರಡು ದಿವಸಗಳು ಅಂದರೆ ಬುಧವಾರ 12 ಗುರುವಾರ 13 ಈ ಎರಡು ದಿವಸ ಅಲ್ಲಲ್ಲಿ ಹಗುರವಾಗಿ ಮಳೆ ಆಗಬಹುದು. ಅಲ್ಲದೆ ಶನಿವಾರ ಕೂಡ 15 ಅಲ್ಲಲ್ಲಿ ಮಳೆಯ ಸಾಧ್ಯತೆಗಳನ್ನು ನಾವು ನೋಡ್ತಾ ಇದ್ದೀವಿ. ಇದು ವಿಸ್ತಾರವಾಗಿ ಮಳೆಯ ಸಾಧ್ಯತೆಗಳನ್ನು ನಾವು ನೋಡಿದ್ವಿ. ಇನ್ನೊಮ್ಮೆ ತಮ್ಮ ಗಮನಕ್ಕೆ ತರುವುದೇನಪ್ಪಾ ಅಂತಂದ್ರೆ ನಮ್ಮ ಭಾಗದ ಎಲ್ಲ ಜಿಲ್ಲೆಗಳಲ್ಲಿ ನಮ್ಮ ಮುಂದಿರುವಂತಹ ವಾರದ ಅವಧಿಯೊಳಗೆ ಮಿಶ್ರ ವಾತಾವರಣ ಇರಬಹುದಾಗಿದೆ. ಮೋಡ ಮುಸುಕಿದ ವಾತಾವರಣ, ಮೋಡ ಕವಿದ ವಾತಾವರಣ, ಬಿಸಿಲಿನ ವಾತಾವರಣ ಇವನ್ನೆಲ್ಲ ನಾವು ನೋಡಬಹುದಾಗಿದೆ. ಸ್ವಲ್ಪ ಗರಿಷ್ಠ ಉಷ್ಣತೆ ಹೆಚ್ಚಾಗುವಂತಹ ಸಾಧ್ಯತೆಗಳನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಈ ವಾತಾವರಣದೊಳಗೆ ಬದಲಾವಣೆಗಳು ಆಗಬಹುದು. ಆ ಬದಲಾವಣೆಗಳನ್ನು ನಾವು ತಮ್ಮ ಗಮನಕ್ಕೆ ತರ್ತಾ ಇರ್ತೀವಿ. ಮುಂಜಾನೆ 6:40 ಮತ್ತು ಸಾಯಂಕಾಲ 6:50 ಕೃಷಿ ರಂಗದೊಳಗೆ ನಿತ್ಯ ಮೇಘ ಸಂದೇಶವನ್ನು ಕೇಳುವುದಕ್ಕೆ ಮರಿಬಾರದು. ಇಷ್ಟು ವಿಚಾರ ಮಾಹಿತಿಯ ಜೊತೆಗೆ ಇವತ್ತಿನ ಮೇಘ ಸಂದೇಶ ಕಾರ್ಯಕ್ರಮವನ್ನು ಮುಗಿಸೋಣ. ಮತ್ತೆ ಮುಂದಿನ ವಾರ ಇದೇ ದಿನ ಇದೇ ಸಮಯಕ್ಕೆ ಭೇಟಿಯಾಗೋಣ. ಅಲ್ಲಿ ತನಕ ತಮಗೆಲ್ಲ ನಮಸ್ಕಾರಗಳು. ಇದು ಈ ವಾರದ ಮೇಘ ಸಂದೇಶ. ಸಂಕಲನ ಮಾಡಿದವರು ಗೋವಿಂದ ರಾವ್, ಎನ್ ರಾಥೋರ್. ಸಂಶೋಧಿಸಿ ಬರೆದು ನಿರ್ಮಾಣ ಮಾಡಿದವರು ಸೋಮಶೇಖರ್, ಎಸ್ ರುಳಿ. ಸಾಂಪ್ರದಾಯಿಕ ಹಾಗೂ ವೈಜ್ಞಾನಿಕ ಹವಾಮುನ್ಸೂಚನಾ ಜ್ಞಾನಗಳ ಸಂಗಮ ಮೇಘ ಸಂದೇಶ ಪ್ರಸಾರವಾಯಿತು. ಉತ್ತರ ಧ್ರುವದಿಂದ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿಯು ಬೀಸುತ್ತಿದೆ. ಸರಣಿ ಮೇಘ ಸಂದೇಶದ 536 ಸಂಚಿಕೆ ಬಿತ್ತರವಾಯಿತು. ಪ್ರಸ್ತುತಪಡಿಸಿದವರು ಸೋಮಶೇಖರ್, ಎಸ್ ಮುರುಳಿ. ಆತ್ಮೀಯ ಕೇಳುಗರೆ, ಜೊತೆ ಜೊತೆಯಲಿ ಬಾನುಲಿಯ ಜೊತೆಯಲಿ, ಕಲಬುರಗಿ ಆಕಾಶವಾಣಿಯ ಜೊತೆ ಜೊತೆಯಲಿ ನೇರ ಫೋನ್ ಇನ್ ಸಂವಾದ ನಾಳೆ ಬೆಳಿಗ್ಗೆ 10:00 to 11:00 ಬಾನುಭುವಿಯ ವಿಶಾಲ ಪರಿಧಿಯಲಿ. ಈ ಸಲದ ವಿಷಯ ಮಕ್ಕಳಿಗೆ ಕೋವಿಡ್ ಲಸಿಕೆ ಹಾಗೂ ಒಮಿಕ್ರಾನ್ ತಡೆಗೆ ಕ್ರಮ. ಕೇಳುಗರ ಪ್ರಶ್ನೆಗಳಿಗೆ ಉತ್ತರಿಸಲಿದ್ದಾರೆ ರಾಜ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ನಿವೃತ್ತ ನಿರ್ದೇಶಕರು ಹಾಗೂ ಮಕ್ಕಳ ತಜ್ಞರಾದ ಡಾಕ್ಟರ್ ಓಂ ಪ್ರಕಾಶ್ ಪಾಟೀಲ್. ಜೊತೆ ಜೊತೆಯಲಿ ಸಾಗಲಿ ವಿಶ್ವ ಪಥವಾ ಸೇರಲಿ. 15-18 ವಯೋಮಿತಿಯ ಮಕ್ಕಳಿಗೆ ಲಸಿಕೆ, ಒಮಿಕ್ರಾನ್ ತಡೆಗೆ ಇರಬೇಕಾದ ಎಚ್ಚರ, ಈ ಕುರಿತಾಗಿ ನೀವು ತಜ್ಞರೊಡನೆ ಸಂವಾದ ನಡೆಸಬಹುದು. ನಮ್ಮ ದೂರವಾಣಿ ಸಂಖ್ಯೆಗಳು 295986 ಅಥವಾ 295987. ಕಲಬುರಗಿಯ ಎಸ್ಟಿಡಿ ಕೋಡ್ ಸಂಖ್ಯೆ 08472. ಬಾನುನಿಯ ಜೊತೆಯಲಿ ಸಂವಾದವಿರಲಿ ಸಂವಾದವಿರಲಿ. ತಪ್ಪದೆ ಕೇಳಿ, ಜೊತೆ ಜೊತೆಯಲಿ ನೇರ ಫೋನ್ ಇನ್ ಸಂವಾದ ನಾಳೆ ಬೆಳಿಗ್ಗೆ 10:00 to 11:00. ಜೊತೆ ಜೊತೆಯಲಿ ಬಾನುನಿಯ ಜೊತೆಯಲಿ. ಜೊತೆ ಜೊತೆಯಲ್ಲಿ ನೇರ ಫೋನ್ ಇನ್ ಸಂವಾದ ಕಾರ್ಯಕ್ರಮ ನಾಳೆ ಬೆಳಗ್ಗೆ 10:00 to 11:00. ತಪ್ಪದೇ ಕರೆ ಮಾಡಿ. ಕೃಷಿ ರಂಗದಲ್ಲಿ ಈಗ ಗೌರವ ಮಾದರ್ ಹಾಗೂ ಸಂಗಡಿಗರಿಂದ ಚೌಡಕಿ ಪದಗಳು. ಜನ ಮಗಳಾರಿ ಚಾಂದಗ್ನಿ ಮುನಿಯ ಗಡನಾರಿ ಮುನಿಯ ಗಂಡನಾಗಿ ಪರಶುರಾಮ ನಡದಿ ಊರ ಹಚ್ಚಿಸಿರಿ ಸಿಡಿ ಮುಳ್ಳ ನಡುವ ಬೆನ್ನಾಗ ಚುಂಚಿ ಸಿಡಿ ಒಡದಿ ಉರವುದ ಸಿಡಿ ಮುಳ್ಳ ನಡುವ ಬೆನ್ನಾಗ ಚುಂಚಿ ಸಿಡಿ ಒಡದಿ ಉರವುದ ಪಾದ ಮೇಲೆ ಬಿತ್ತು ಮಂದಿಯ ಕೆಂಗರಿ ಹರಿ ಕಮದಿನ ರಾಮನಿಂದ ತರಸೀರಿ ಉರವುದ ಕೆಂಗರಿ ಹರಿ ಕಮದಿನ ರಾಮನಿಂದ ತರಸೀರಿ ಉರವುದ ಕೆಂಗರಿ ಹರಿ ಕಮದಿನ ರಾಮನಿಂದ ತರಸೀರಿ ಉರವುದ ಕೆಂಗರಿ ಹರಿ ಕಮದಿನ ರಾಮನಿಂದ ತರಸೀರಿ ಉರವುದ ಬೆಂಗುಡಿಗೆ ಉಡಿಸಿ ಅಚ್ಚಣದಿ ಹಳ್ಳಿಗೆ ಕೈಯಾಗ ಕುಡಿಸಿ ಹಳ್ಳಿಗೆ ಕೈಯಾಗ ಕುಡಸೀರಿ ಕನ್ನಡದ ದೇವಿಯ ಶಕ್ತಿ ಮೇನು ಕನಸೀರಿ ಉರವುದ ಕನ್ನಡದ ದೇವಿಯ ಶಕ್ತಿ ಮಾಯಿ ಅಣಸೀರಿ ಉರವುದ ಕನ್ನಡದ ದೇವಿಯ ಶಕ್ತಿ ಮಾಯಿ ಅಣಸೀರಿ ಉರವುದ ಕನ್ನಡದ ದೇವಿಯ ಶಕ್ತಿ ಮೇನು ಕನಸೀರಿ ಉರವುದ ಶುಕ್ರವಾರ ಮಂಗಳವಾರ ಜಾತ್ರೆ ಕರದಿ ಕಣಿಸೋಗಳು ಬಾಯಿಸಣ ಸಂಧಿ ಬಂದಿ ಮಂಗಳವಾರ ಜಾತ್ರೆ ಗರದಿ ಕಣಿಸೋಗಳು ಬಾಯಿ ಜನ ಸಂಧಿ ಬಂದಿ ಹಣ ಕಾಯಿ ತರ ಅವರಂತ ಹುಲಕುಂದ ಭೀಮಸಂದ ಹಣ ಕಾಯಿ ತರ ಅವರಂತ ಹುಲಕುಂದ ಭೀಮಸ ಅಂದ ಉರವುದ ಹಣ ಕಾಯಿ ತರ ಅವರಂತ ಹುಲಕುಂದ ಭೀಮಸ ಅಂದ ಉರವುದ ಹಣ ಕಾಯಿ ತರ ಅವರಂತ ಹುಲಕುಂದ ಭೀಮಸ ಅಂದ ಉರವುದ